ಹೆಚ್ಚಾಗಬೇಕು ಅಂತ ಹೇಳಿ ಈ ಒಂದು ರಾಸಾಯನಿಕವನ್ನು ಬಳಸೋದ್ರ ಜೊತೆಗೆ ಮತ್ತೆ ಹೆಚ್ಚು ಕ್ರಿಮಿನಾಶಕಗಳನ್ನು ಕೂಡ ಬಳಸ್ತಾ ಬಂದಾಗ ನಾನು ಸುಮಾರು ಒಂದು 15 ವರ್ಷಗಳ ಕಾಲ ಹಲವಾರು ಖಾಸಗಿ ಕಂಪ್ನಿಗಳಲ್ಲಿ ಕೆಲಸಗಳು ಮಾಡಿ ಆಗ ಏನು ಅನ್ನಿಸ್ತು, ಇದು ನಾವು ಕೃಷಿಯನ್ನ ಈಗ ನಮ್ಮ ಊರಲ್ಲೇ ಬೇಕಾದಷ್ಟು ನಮಗೆ ಉದ್ಯೋಗ ಅವಕಾಶಗಳಿದ್ದು ಕೂಡ ನಾವು ಇನ್ನೊಬ್ಬರು ಕೈ ಕೆಳಗೆ ಯಾಕೆ ನಾವು ಕೆಲಸವನ್ನು ಮಾಡಿದ್ರೆ ಬರೀ ನಾವು ಅಲ್ಲಿ ಬರೀ ಆಳುಗಳಾಗಿನೇ ನಮ್ಮನ್ನ ಕಾಣ್ತಾರೆ, ಈಗ ನಾವು ಮಾಲೀಕನಾಗಬೇಕು ಅನ್ನೋದು ಒಂದು ಕನಸಿತ್ತು. ಸಣ್ಣದಾಗಲೇ ಮಾಲೀಕನಾಗಲಿ ಅಂತ ಒಂದು ನಾವು ಕನಸು ಕಂಡು ನಾನು 2018 ಅಂದ್ರೆ ಆ ಕಡೆಯಿಂದ ಮುಂಚೆ ಒಂದು 30 ವರ್ಷದಿಂದ ಕೃಷಿ ಮಾಡ್ತಿದ್ವಿ, ಅದರಲ್ಲಿ ಒಂದು 25 ವರ್ಷ ರಾಸಾಯನಿಕ ಕೃಷಿಯನ್ನೇ ಮಾಡಿದ್ವಿ. ತದನಂತರ ಏನಾದ್ರು ಸ್ವಲ್ಪ ಬದಲಾವಣೆ ಬೇಕಾಗುತ್ತೆ, ಇವತ್ತಿನ ಒಂದು ಆರೋಗ್ಯ ಸಮಸ್ಯೆಗಳನ್ನು ನೋಡಿದಾಗ ಇದು ಎಲ್ಲಿ ನಾವು ಎಡವುತ್ತಾ ಇದ್ದೀವಿ ಅನ್ನೋದೊಂದು ನನಗೆ ಚಿಂತನೆ ಬಂತು. ಆಗ ನನಗೆ 2018 ಯಾವುದೋ ಒಂದು ಯೂಟ್ಯೂಬ್ ಒಂದು ವಿಡಿಯೋವನ್ನು ನೋಡಬೇಕಾದ್ರೆ ಶ್ರೀಯುತ ಎಲ್ ನಾರಾಯಣ ರೆಡ್ಡಿ ಅಂತಂದೇಳಿ ಅವರು ಸಹಜ ಕೃಷಿಕರು ದೊಡ್ಡಬಳ್ಳಾಪುರದ ಹತ್ರ ಮರಳೇನಹಳ್ಳಿ ಗ್ರಾಮದವರು, ಅವರು ಒಂದು ವಿಡಿಯೋ ತುಣುಕನ್ನು ನೋಡಿದೆ ನಾನು. ಸುಮಾರು ಒಂದು 8 ನಿಮಿಷದ ವಿಡಿಯೋ ತುಣುಕನ್ನು ನೋಡಿದಾಗ ನಾನು ಅವತ್ತು ರಾತ್ರಿನೇ ತೀರ್ಮಾನ ಮಾಡಿದೆ, ನಾನು ಕೂಡ ಯಾಕೆ ಇವರನ್ನ ಒಂದು ಗುರುಗಳಾಗಿ ಸ್ವೀಕರಿಸಿ ನಾನು ಏನಾರ ಒಂದು ಸಾಧನೆಯನ್ನು ಮಾಡಬೇಕು ಅಂತ ನಾನು ಹೊರಟೆ. ಆಗ ನಾನು ಅವ್ರ ಮನೆಗೆ ಹೋದೆ, ಆ ಮನೆಗೆ ಹೋದಾಗ ಅವರಲ್ಲಿ ಹಲವಾರು ವಿಚಾರಗಳನ್ನು ತಿಳ್ಕೊಂಡೆ. ಅಂದ್ರೆ ಅವರು ಸುಮಾರು 40 ವರ್ಷದಿಂದ ಕೃಷಿಯನ್ನು ಮಾಡ್ತಿದ್ದಾರೆ, ಯಾವುದು ಕೂಡ ಒಂದು ಕಾಳು ಗೊಬ್ಬರ ಆಗಲಿ ಅಥವಾ ಒಂದು ಹನಿ ವಿಷವನ್ನ ಉಣಿಸ್ತೇನೆ, ಎಲ್ಲಾ ತರದ ಬೆಳೆಗಳನ್ನ ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು. ಅಲ್ಲಿ ಅವರು ಹೇಳಿದ್ದೇನಪ್ಪ ಅಂತಂದ್ರೆ, ನಾವು ರೈತರಾದವರು ಏನಪ್ಪ ಅಂದ್ರೆ ಮೊಬೈಲ್ ಅನ್ನ ಬಿಡಬೇಕು, 2-wheeler ಅನ್ನ ಬೈಕ್ ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕು, ಅವಶ್ಯಕತೆ ಇದ್ದಾಗ ಬಳಸ್ರಿ ಅಷ್ಟು ಹೇಳ್ತಾ. ಅದ್ರ ಜೊತೆಗೆ ನನಗೆ ಭೂಮಿ ನಮಗೆ ಫಲವತ್ತತೆ ಇರಬೇಕು ಅಂದ್ರೆ ಮುಖ್ಯವಾಗಿ ಇರತಕ್ಕಂಥದ್ದು ಸಾವಯವ ಇಂಗಾಲ ಅಂತ ಕರಿತೀವಿ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿ, ಅದು ಇಲ್ಲದೆ ಇದ್ರೆ ನಾವು ಏನು ಮಾಡಿದ್ರು ಕೂಡ ವ್ಯರ್ಥ ಅನ್ನೋದೊಂದು ಹೇಳಿದ್ರು. ಅದು ಸಾವಯವ ಇಂಗಾಲ ಯಾಕೆ ಅಂತಂದ್ರೆ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಅದಕ್ಕೆ ಮಾತ್ರ ಇರೋದು, ಮತ್ತೆ ಬೆಳೆಗೆ ಏನೇ ಪೋಷಕಾಂಶಗಳನ್ನು ಕೂಡ ಸಾವಯವ ಇಂಗಾಲದಿಂದ ಅದಕ್ಕೆ ಕೊಡದಿ. ಈಗ ನಮ್ಮ ಒಟ್ಟಾರೆ ಈಗ ಮಣ್ಣಿನಲ್ಲಿ ನಾವು ಒಂದು ಸಾವಯವ ಇಂಗಾಲ 100 ಒಂದು 30 kg ಇರಬೇಕು ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಾವೊಂದು 0.1% ಅದರಿಂದ ಕೆಳಗೆ ಇದೀವಿ. ಅಂದ್ರೆ ಹೆಚ್ಚು ರಾಸಾಯನಿಕಗಳ ಬಳಸಿರೋದ್ರಿಂದ ಒಂದು ಇದನ್ನ ತಿಳ್ಕೊಂಡು ಬಂದು ನಾನು ಮತ್ತಿನ್ನೊಂದು ಒಂದು ಆಶ್ಚರ್ಯ ಸಂಗತಿ ಏನಂತಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಸುಮಾರು 1000 ಅಡಿ 1200 ಅಡಿ ಬೋರ್ವೆಲ್ ಅನ್ನು ಹಾಕ್ಸಿದ್ರು ಕೂಡ ನೀರು 1/2 ಇಂಚು 1 ಇಂಚು ಕುಡಿಯಕ್ಕೂ ನೀರು ಅಲ್ಲಿ ಸಿಗ್ತಿದ್ದಿಲ್ಲ ಆ ಏರಿಯಾದಲ್ಲಿ. ಈ ಒಂದು ನಮ್ಮ ಎಲ್ ನಾರಾಯಣ ರೆಡ್ಡಿ ತೋಟದಲ್ಲಿ ಏನಪ್ಪಾ ಅಂತಂದ್ರೆ ಒಂದು 240 ಅಡಿಗೆ ಕೂಡ ಇವತ್ತು ಕೂಡ ಬೆಳಗ್ಗೆ 9 ಅವರು ಸೋಲಾರ್ನಿಂದ ಚಾಲು ಮಾಡಿದ್ರೆ ಸಂಜೆ 4 2.5 ಇಂಚು ನೀರು ಯಥಾಸ್ತಿ ಬರ್ತಾ ಇದೆ. ನಾನು ಅದನ್ನು ಕೇಳಿದಾಗ ಅವ್ರು ಹೇಳಿದ್ರಪ್ಪ ಇದು ನಾನು ಮಾಡಿದ್ದ ಪುಣ್ಯ ಅಲ್ಲ, ನಾನು ಸಾಕಿರೋ ಗಿಡ ಮರಗಳ ಪುಣ್ಯ ಅಂತ ಹೇಳಿದ್ರು ಅವರು. ಹಾಗಾಗಿ ಅಂದಿನಿಂದ ಬಂದು ಕೂಡ ನಮ್ಮ ತೋಟದಲ್ಲಿ ನಾನು ಅದನ್ನ 1 acre ಕಡಿಮೆ ಅಂದ್ರೆ 15-20 ಗಿಡ ಮರಗಳು ಬರಬೇಕು ಅಂದಾಗ ಅವರನ್ನ ನಾನು ಅನುಸರಿಸಿ ನಾನು ನಮ್ಮ ಅಡಿಕೆ ತೋಟದಲ್ಲಿ ಸ್ವಲ್ಪ ನನಗೆ ಅಡಿಕೆ ಇಳುವರಿ ಕಡಿಮೆ ಆದರೂ ಚಿಂತೆ ಇಲ್ಲ ಅಂತ ಹೇಳಿ ನಾನು ಒಂದು ಹೊಲದ ಪೂರ್ತಿ ಈ ಬೇಲಿ ಭಾಗದಲ್ಲಿ ಎಲ್ಲಾ ತರದ ಗಿಡಗಳನ್ನ ನಾಟಿ ಮಾಡಿದೆ. ಅದ್ರ ಜೊತೆಗೆ ಸಿಂಧಿ ಹಸು ಇದ್ವು ನಮ್ಮವು, ನಾವು ಡೈರಿಗೆ ಎಲ್ಲರೂ ಹಾಲು ಹಾಕ್ದಂಗೆ ಹಾಕ್ತಿದ್ವಿ. ಆದ್ರೆ ಇದು ಹಾಲಿನಿಂದ ಕೆಲವೊಂದು ಅಂಶಗಳನ್ನ ಅವರು ಹೇಳ್ಕೊಟ್ರು, ಅಂದ್ರೆ ಈ ಜವಾರಿ ಹಸುವಿನ ಹಾಲು ಕುಡಿದ್ರೆ ಹೇಗೆ ಮತ್ತೆ ನಮ್ಮ ಸಿಂಧಿ ಹಸುವಿನ ಹಾಲು ಕುಡಿದ್ರೆ ಏನು ಅಂತ ದುಷ್ಪರಿಣಾಮಗಳನ್ನು ಹೇಳಿದ್ರು. ಈಗ ನಾವು ಹಣದಿಂದ ಹೋಗೋದಕ್ಕಿಂತ ಈ ರೀತಿ ಇದೆ ಅಂತ ಕೆಲವಾರು ವಿಚಾರಗಳನ್ನ ಅವ್ರು ತಿಳಿಸ್ಕೊಟ್ಟಾಗ ನಾನು ಕೂಡ ಏನ್ ಮಾಡಿದೆ, ನಮ್ಮ ಸಿಂಧಿ ಆಕಳಗಳನ್ನ ಮಾರಿದೆ, ನಾನು ಜವಾರಿ ಹಸುವಿನ ಕಟ್ಟಿದೆ. ಅದಾದ್ಮೇಲೆ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನೇರಿ ಮಠ ಕೊಲ್ಲಾಪುರ ಇವ್ರು ಎಲ್ನಾರಂಡಿ ಸರ್ ಪರಿಚಯ ಮಾಡಿಕೊಟ್ರು. ನಾವಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅವರು ಯಾವ್ಯಾವ ಥರ ಒಂದು ನಾಟಿ ಹಸುವಿನಿಂದ ಏನೆಲ್ಲ ನಾವು ಮಾಡ್ಬೋದು ಅಂದ್ರೆ ಅವರು ಈಗ ಕರು ಹಾಕಿದ ಒಂದು ಉಚ್ಚುಬುಡ್ಡಿ ಅಂತ ಕರಿತೀವಿ, ಅದನ್ನು ಕೂಡ ಅದು ಒಂದು 25-30 ಸಾವಿರ ಕಿಮ್ಮತ್ತು ಬಳ ಬೆಲ್ಲವನ್ನು ಹಾಕಿ ಒಂದು 45 ದಿವಸ ಕಳಿಸಿದ್ರೆ ಅದು ಕೂಡ ಒಂದು 50,000 ರೂಪಾಯಿ ಬೆಲೆ ಬೆಳೆಯುವಷ್ಟು ಬಳತ್ತೆ. ಅಂದ್ರೆ ಅಲ್ಲಿ ಅದು ಪೊಟ್ಯಾಶ್ ಅಂಶ ಇದೆ. ಈಗ ಅದ್ರ ಜೊತೆಗೆ ಈ ಹಾಲಿನಿಂದ ಏನ್ ಮಾಡಬಹುದು, ಮಜ್ಜಿಗೆಯಿಂದ ಏನ್ ಮಾಡಬಹುದು, ಮೊಸರಿನಿಂದ ಏನ್ ಮಾಡಬಹುದು, ತುಪ್ಪದಿಂದ ಏನ್ ಮಾಡಬಹುದು, ಆಕಸ್ಮಿಕವಾಗಿ ಹಸು ಮರಣ ಹೊಂದಿದ್ರೆ ಏನ್ ಮಾಡಬಹುದು, ಅದ್ರ ಕರು ಮರಣ ಹೊಂದಿದ್ರೆ ಏನ್ ಮಾಡಬಹುದು, ಈ ರೀತಿ ಹಲವಾರು ಪ್ರಯೋಗಗಳನ್ನ ಅವರು ಮಾಡಿದ್ದಾರೆ. ಅದನ್ನ ನಾನು ಅಳವಡಿಸ್ಕೊಂಡು ನನ್ನ ಸತತವಾಗಿ 7ನೇ ವರ್ಷದ ನಾನು ಒಂದು ಸಾವಯವ ಕೃಷಿಯಲ್ಲೇ ತೊಡಕೊಂಡು ನಾನು ಮೊದಲು ರಾಸಾಯನಿಕಗಳನ್ನ ತಗೊಂಬಂದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಜಮೀನೇ ನನಗೆ ಪ್ರಯೋಗಶಾಲೆ, ನನ್ನ ಒಂದು ಹಸುವಿನ ಮನೆ ಒಂದು ಚಿಕ್ಕದಾಗಿ ಮಾಡ್ಕೊಂಡಿದ್ದೇನೆ, ಅದರಲ್ಲೇ ಹಲವಾರು ಪ್ರಯೋಗಗಳನ್ನು ಮಾಡ್ಕೊಂಡು ಜೀವಾಮೃತ ಜೀವಾಮೃತವನ್ನ ಮಾಡಿದೆ. ಜೀವಾಮೃತವನ್ನ ಮಾಡಿದಾಗ ಇವತ್ತು ಕೂಡ ಅಲ್ಲಿ ಕೆಲವರಿಗೆ ನಾವು ಹೇಳ್ತಿದ್ವಿ, ನೋಡಪ್ಪ ನೀನು ಜೀವಾಮೃತವನ್ನ ಮಾಡು ಅಂದಾಗ ಏ ಹಸು ಕಟ್ಟಾರ ಯಾರಪ್ಪ, ಸಗಣಿ ಹೊಡೆಯರು ಯಾರಪ್ಪ, ನಮ್ಮನೇಲಿ ಯಾರೂ ಮಾಡಾರಿಲ್ಲ ಹಾಗೆ ಹೇಗೆ ಅಂತ ಸ್ವಲ್ಪ ಹೇಳರು. ನಮ್ಮ ಒಂದು ರೈತ ವೃತ್ತಿ ಧರ್ಮನೇ ನಾವು ಒಂದು ಮರ್ತ್ರೆ ಹೇಗೆ ಅಂತ ಅಂದು, ಒಂದು ಹಸುವನ್ನ ಕಟ್ಟಿದ್ರೆ ಆ ಮನೆಯಲ್ಲಿ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಜಗಳ ಇರಲ್ಲ. ಎರಡನೇದಾಗಿ ನೋಡಿದ್ರೆ ನಮಗೆ ಹಲವಾರು ರೀತಿಯ ಒಂದು ಗೊಬ್ಬರಗಳನ್ನು ಮಾಡ್ಕೊಳಕ್ ಅವಕಾಶ ಇದೆ. ಆ ಜೀವಾಮೃತವನ್ನು ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ನಮ್ಮ ತೋಟದಲ್ಲಿ ಸಾಕಷ್ಟು ಎರೆಹುಳುಗಳು ಬರುತ್ತೆ. ಒಂದು ಹೆಚ್ಚಿಗೆ ಒಂದು ನೀರು ಬೇಕಾಗಲ್ಲ. ಈಗ ಒಂದು ನಾವು ಒಂದು ಜೀವಾಮೃತವನ್ನು ಹಾಕಿದಾಗ ನೆಲದ ಮೇಲೆ ಒಂದು ಅಂದ್ರೆ ಕೋಟಿಂಗ್ ಅಂತ ಅದೊಂದು ಕೋಟಿಂಗ್ ಮಾಡ್ದಂಗೆ ಆಗುತ್ತೆ, ಒಂದು ಬಂದ್ರೆ ಬಣ್ಣವನ್ನು ಬೆಳೆದಂಗೆ ಆಗುತ್ತೆ. ಸೂರ್ಯನ ಕಿರಣಗಳು ಒಂದು 30-35 ಡಿಗ್ರಿ ಬಿದ್ದರೆ ಆ ಒಂದು ಸಗಣಿಯಲ್ಲಿ ಮೇಲಿನ ಕಿರಣಗಳು ಬಿದ್ದಾಗ ಏನಾಗುತ್ತೆ ಅಂದರೆ ಒಂದು 5-6 ಡಿಗ್ರಿ ಅಥವಾ 8 ಡಿಗ್ರಿವರೆಗೂ ಕಡಿಮೆ ಆಗುತ್ತೆ. ಅಂದರೆ ಹೊರಗಡೆ 30 ಡಿಗ್ರಿ ಇದ್ರೆ ನಮ್ಮ ತೋಟದಲ್ಲಿ 20 ಡಿಗ್ರಿ ಒಂದು ಇರುತ್ತೆ. ಈ ರೀತಿ ಆ ಜೀವಾಮೃತವನ್ನ ಬಳಸಿದ್ವಿ. ಮತ್ತೆ ನಾನು ಜೀವಾಮೃತವೇನು ಏನ್ ಮಾಡಿದೆ, ಕೆಲವರು ಹಣ ಇರ್ತಕ್ಕಂಥವ್ರು ಏ ಇಲ್ಲಪ್ಪ ನನಗೆ ಮಾಡಿಕೊಡು ಅದೇನು ಒಂದು ಅಮೌಂಟ್ ಅನ್ನ ತಗ ಅಂತ ಹೇಳಿದ್ರು. ನಾನು ಸುಮಾರು ಜನಕ್ಕೆ ನನ್ನ ಮನೆ ಹತ್ರ ಬಂದು ತಗೊಂಡು ಹೋದ್ರೆ 5 ರೂಪಾಯಿ ಲೀಟರ್ ಹಂಗೆ ನಾನು ಜೀವಾಮೃತನ ಕೊಟ್ಟೆ. ಕೆಲವರು ನಂಬೋದಿಲ್ಲ, ನಾನು ಒಂದು ಜವಾರಿ ಹಸು ನನಗೆ 1 ವರ್ಷಕ್ಕೆ ಕಡಿಮೆ ಅಂದ್ರೆ 1.5 ಲಕ್ಷ ಅಮೌಂಟ್ ಕೊಡುತ್ತೆ. ಅದು ಅಂದ್ರೆ ಹಲವಾರು ರೀತಿಯಲ್ಲಿ ನಾನು ಮಾರಿದ್ದೀನಿ. ಸುಮಾರು ಹೋದ್ನೇ ಸರಿ ಒಂದು 30,000 ಲೀಟರ್ ನಾನು 5 ರೂಪಾಯಿದಂಗೆ ಜೀವಾಮೃತವನ್ನ ಕೊಟ್ಟೆ. ಯಾಕೆ ನಿಮ್ದು ಅಷ್ಟೊಂದು ಜಮೀನು ಇದ್ರೂ ನೀವು ಹಾಕಬೋದಲ್ಲ ಜಮೀನಿಗೆ ಸರ್? ಸಾಕಾಗುತ್ತೆ 1 ಎಕರೆಗೆ 1 ಸರಿಗೆ 1,000 ಲೀಟರ್ ಜೀವಾಮೃತ. ಅದು ಒಂದು ಪ್ರತಿ ನೀವು ಒಂದು ತಿಂಗಳಿಗೆ ಒಂದು ಕೊಟ್ರೆ ಸಾಕು ನಮಗೆ 1,000 ಲೀಟರ್ ಜೀವಾಮೃತವನ್ನ ರೆಡಿ ಮಾಡೋಕೆ. ಒಂದು 50 ಕೆಜಿ ಸಗಣಿ ಅಂದ್ರೆ 3 ದಿವಸ ಸಗಣಿ ಆದ್ರೆ ಬೇಕಾದಷ್ಟಾಗತ್ತೆ. ಮಿಕ್ಕಿದ್ದು ನಮಗೆ ಸಾಕಷ್ಟು ಅದು ಜಾಸ್ತಿ ಆದಾಗ ನಾವು ಅದನ್ನು ಮಾಡ್ತೀವಿ, ಕಾಂಪೋಸ್ಟ್ ಅನ್ನ ಮಾಡ್ಕೊಳ್ತೀವಿ. ಮತ್ತೆ ಅದ್ರ ಜೊತೆಗೆ ವಿಭೂತಿಯನ್ನು ಕೂಡ ನಾನು ರೆಡಿ ಮಾಡ್ತೀನಿ ನಮ್ಮ ಮನೆಯಲ್ಲಿ. ನಾವಿವತ್ತು ಯಾವುದೇ ಒಂದು ಬೇರೆ ಏನೋ ಬೆರೆಸದೆ ಬರೀ ಸಗಣಿ ಮತ್ತೆ ನೀರನ್ನ ಒಂದು 4-21 ದಿವಸ ಟೈಮ್ ತಗೊಳುತ್ತೆ. ಅದು ಆ ಸಮಯವನ್ನು ಇದನ್ನ ಮಾಡಿದಾಗ ಅದನ್ನು ಕೂಡ ಒಂದು ವಿಭೂತಿಗೆ 50 ರೂಪಾಯಿಂದ 100 ರೂಪಾಯಿವರೆಗೂ ನಾನು ಚಾರ್ಜ್ ಮಾಡ್ತೀನಿ. ಅದನ್ನ ನನ್ನ ಹತ್ರ ಅವರೊಂದು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಿದ್ದಾರೆ. ನನಗೇನು ನನಗೆ ಮಾರಾಟಕ್ಕೇನು ಸಮಸ್ಯೆ ಇಲ್ಲ. ಗುಣಾತ್ಮಕವಾಗಿರೋದನ್ನ ಕೊಟ್ಟಾಗ ಯಾರೇ ಕೂಡ ಬಂದು ತಗೊಂಡು ಹೋಗ್ತಾರೆ. ಒಂದು ನನಗೆ ಒಂದು ನಾಟಿ ಹಸುವಿನಿಂದ ಜೀವಾಮೃತವನ್ನ ಮಾಡಿದೆ, ಈಗ ಇದನ್ನು ವಿಭೂತಿಯನ್ನ ಮಾಡಿಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಫಿನಾಯಿಲ್ ಅನ್ನ ಮಾಡಿಕೊಡ್ತಾ ಇದ್ದೀವಿ. ಫಿನಾಯಿಲ್ ಅಂದ್ರೆ ಗೋ ಅರ್ಕವನ್ನ ಹಾಕಿ ಅಂದ್ರೆ ನಮ್ಮ ಮನೆಯಲ್ಲಿ ಯಾವುದೇ ತರದ ಈ ಒಂದು ನೆಲವನ್ನ ನಾವು ಒರೆಸಿದಾಗ ಈಗಿನ ಕೆಮಿಕಲ್ಗಳ ಸಾಕಷ್ಟು ಕಾಯಿಲೆಗಳಿಗೆ ಅವಕಾಶ ದಾರಿ ಮಾಡಿಕೊಡ್ತವೆ. ಆದ್ರೆ ನಮ್ಮ ಫಿನಾಯಿಲ್ ಏನಪ್ಪ ಅಂದ್ರೆ ಇದು ನಮಗೆ ಒಂದು ಈ ಪರಿಸರ ಪೂರಕವಾಗಿರ್ತಕ್ಕಂಥದ್ದು. ಇದು ಗೋ ಅರ್ಕವನ್ನ ಮೊದಲೆಲ್ಲ ನಾವು ಮನೆ ಒಳಗೆ ಸಾರಿಸ್ತಿದ್ರು, ಸಗಣಿ ನೀರನ್ನು ಹಾಕಿ ಪ್ರತಿ ಮಂಗಳವಾರ ಶುಕ್ರವಾರ ಶನಿವಾರ ಈ ರೀತಿ ಒಂದು ಆ ದೇವರ ಒಂದು ಇದರಿಂದ ವಾರಗಳನ್ನು ಸಾರಿಸ್ತಿದ್ರು. ಆದ್ರೆ ಇವತ್ತೇನಪ್ಪ ಅಂತಂದ್ರೆ ನಾವು ಅದಕ್ಕೆ ಅನುಕೂಲ ಆಗಲಿ ಅಂತಂದೇಳಿ ಆ ಫಿನಾಯ್ಲಲ್ಲೇ ಮಾಡಿಕೊಟ್ಟಿದ್ದೀವಿ. ಅದನ್ನು ಕೂಡ ಸಾಕಷ್ಟು ಜನ ಖರೀದಿ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಈ ಗೋಕೃಪಾಮೃತವನ್ನು ಕಂಡಿಡ್ತಕ್ಕಂಥವ್ರು ಶ್ರೀಮಾನ್ ಗೋಪಾಲ್ ಬಾಯಿ ಸುತಾರಿಯ ಅಂತಂದೇಳಿ ಇವರು ಒಂದು ಬನ್ಸಿ ಗೀರ್ ಗೋಶಾಲೆ ಗುಜರಾತ್. ಇವರು ಸುಮಾರು 8 ವರ್ಷಗಳ ಕಾಲ ಸತತವಾಗಿ ಅಧ್ಯಯನವನ್ನು ಮಾಡಿ ರೈತರಿಗೆ ಏನೇ ಒಂದು ನಾವೊಂದು ಖರ್ಚಿಲ್ಲದಂಗೆ ಇವತ್ತು ನೀವು ಕೃಷಿಯನ್ನು ನಾವು ಯಾವುದೇ ತಗೊಂಡ್ರು ಕೂಡ ಖರ್ಚು ಬಹಳ ಇದೆ, ಇಳುವರಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ಖರ್ಚನ್ನು ಕಳೆದಾಗ ಏನೇ ಇಳುವರಿ ಬಂದರೂ ಕೂಡ ಅಲ್ಲಿ ನಷ್ಟ ಸಹಜವಾಗಿ ಕಾಣ್ತಾ ಇದೆ ಹೊರತು ಅಷ್ಟು ನಮಗೆ ಲಾಭದಾಯಕ ಇಲ್ಲ. ಈಗ ನಾವು ಅದಕ್ಕೆ ಏನಪ್ಪ ಅಂದ್ರೆ ಪೂರಕವಾಗಿ ಏನು ಮಾಡ್ಕೋಬೇಕು ರೈತರು ಅಂತ ಅಂದರೆ ಹೊರಗಡೆಯಿಂದ ತರೋದನ್ನು ಮೊದಲು ನಿಲ್ಲಿಸಬೇಕು. ನಮ್ಮ ಶ್ರಮವನ್ನು ಹಾಕಿ ನಾವು ಆದಷ್ಟು ಒಂದು ದನಕರುಗಳನ್ನು ಒಡನಾಡಿದಾಗ ನಮಗೆ ಒಂದು ಆರೋಗ್ಯದ ಜೊತೆಗೆ ನಾವೊಂದು ಸಮಾಜಕ್ಕೆ ಒಂದು ಬದಲಾವಣೆ ಮಾರ್ಗವನ್ನು ತೋರಿಸ್ಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದು ನಮಗೆ ಹಸುಗಳ ಒಂದು ಸಂತತಿ ನಾವು ಉಳಿಸಲೇಬೇಕಾಗಿದೆ, ಗೋವುಗಳನ್ನು ಕಾಪಾಡಲೇಬೇಕಾಗಿದೆ. ಹಾಗಾಗಿ ನೀನು ಇದರಲ್ಲಿ ಯಾವುದೇ ತರಹದ ಹಣವನ್ನು ನಿರೀಕ್ಷೆ ಮಾಡಿದಾಗೆ ಉಚಿತವಾಗಿ ಒಬ್ಬ ರೈತನಿಗೆ 1 ಲೀಟರ್ನ ಕೊಡು. ಆ 1 ಲೀಟರ್ ಗೋಕೃಪಾಮೃತ ಕಲ್ಚರ್ನಿಂದ ಅದಕ್ಕೆ ಶುದ್ಧ ಒಂದು ನಾಟಿ ಹಸುವಿನ ಮಜ್ಜಿಗೆ ಮತ್ತೆ ಸಾವಯವ ಬೆಲ್ಲವನ್ನು 2 ಕೆಜಿ 200 ಲೀಟರ್ ನೀರಿಗೆ ಹಾಕಿ ನಾವು ಮಿಶ್ರಣ ಮಾಡಿ ಬೆಳಗ್ಗೆ ಮತ್ತು ಸಂಜೆ ಪ್ರತಿದಿನ 2 ಬಾರಿ ಹಂಗೆ ಅದನ್ನು ತಿರುಗಿಸಿದಾಗ ಅದು 6-7 ದಿವಸಕ್ಕೆ ರೆಡಿ ಆಗುತ್ತೆ. ಇದರಲ್ಲಿ 64 ಲವಣಾಂಶಗಳು ಇದಾವೆ. ಈಗ ನಾವು NPK, ಈಗ ಸುಡಾಮನಸು, ಟ್ರೈಕೋಡ್ರೋಮಾ, ಜಿಂಕು, ಬೋರಾನ್ ಈ ರೀತಿ ಹೇಳ್ತೀವಲ್ಲ, ಈ ತರ 64 ರೀತಿಯ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಇರೋದ್ರಿಂದ ನಮಗೆ ಬಿಳಿ ಬೇರು ಬರಲಿಕ್ಕೆ ಅನುಕೂಲ ಆಗುತ್ತೆ, ಸಸಿಗಳ ಚಿಗುರು ಬರಲಿಕ್ಕೆ ಅನುಕೂಲ ಆಗುತ್ತೆ, ಇಳುವರಿಯಲ್ಲಿ ತೂಕ ಕೂಡ ಹೆಚ್ಚಾಗುತ್ತೆ. ಮತ್ತೆ ನಾವು ಯೂರಿಯಾ ಏನು ಕೊಡ್ತೀವಲ್ಲ ಅದು ಹಸಿರೀಕರಣಕ್ಕೆ, ಈ ಒಂದು ಗೋಕೃಪಾಮೃತವನ್ನು ಕೊಟ್ಟಾಗ ಪ್ರತಿಯೊಂದನ್ನು ನಾವು ನೋಡಬಹುದು. ಮತ್ತು ಇದ್ರ ಜೊತೆಗೆ ಗೋಕೃಪಾಮೃತವನ್ನು ನಾವು ಸ್ಪ್ರೇ ಕೂಡ ಮಾಡ್ಬೋದು. ಅಂದರೆ ಒಂದು ಕೆಲವೊಂದು ತರಕಾರಿ ಬೆಳೆಗಳಿಗೆ ಚಿಕ್ಕ ಬೆಳೆಗಳಿಗೆ ಒಂದು 50-50% ಅಂದ್ರೆ ಒಂದು 5 ಲೀಟರ್ ಗೋಕೃಪಾಮೃತ 5 ಲೀಟರ್ ನೀರು ಈ ರೀತಿ ಮಿಶ್ರಣ ಮಾಡ್ಕೊಂಡು ಕೊಡಬಹುದು. ಇದು ಹೇಗೆ ಅಂತಂದ್ರೆ ಆ ಬದಲಾವಣೆ ನೀವು ನೋಡಬೇಕು ಅಂತಂದ್ರೆ ಅದನ್ನ ಸ್ವಲ್ಪ ಒಂದು ಗಿಡಕ್ಕೆ ನೀವು ಸ್ಪ್ರೇಯನ್ನ ಕೊಟ್ಟಾಗ ಗೊತ್ತಾಗುತ್ತೆ. ಅದನ್ನ ಸುಮಾರು ಜನ ಏನ್ ಮಾಡ್ತಾರೆ ಇವತ್ತೆಲ್ಲ ಈಗ ಒಂಥರ ಈ ಬಹಳ ಮುಂದುವರೆದಿವಿ ಅಂದ್ಬಿಟ್ಟು ಒಂದ್ಸರಿ ಬಳಸ್ತಾರೆ, ಅದೇ ಯಾಕೆ ಅಷ್ಟು ಸರಿ ಬರಲಿಲ್ಲ ಹಾಗೆ ಈಗ ಏನ್ ಕಂಡ ಅಂದ್ರೆ ಇವನು ಮಾಡಲಾರ್ದೆ ಈಗ ನಮ್ಮ ಹತ್ರ ಬಂದು ನೋಡಿದ್ರೆ ನಾವದನ್ನ ನೀವು ನಮ್ಮ ಭೂಮಿ ಆಗ್ಲಿ ಅಥವಾ ಮರ ಗಿಡಗಳನ್ನಾಗ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಆರೋಗ್ಯವಾಗಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ನೀವು ಗೋಕೃಪಾಮೃತವನ್ನ ಹಲವಾರು ರೀತಿ ಆಯಾಮಗಳಲ್ಲಿ ಬಳಸಬಹುದು. ಒಂದು 50 ಲೀಟರ್ ಗಂಜಲ, 50 ಲೀಟರ್ ಗೋಕೃಪಾಮೃತ, 50 ಕೆಜಿ ಮಜ್ಜಿಗೆ, 50 ಲೀಟರ್ ನೀರು, ಈ 4 ಮಿಶ್ರಣವನ್ನ ಮಾಡಿ 21 ದಿವಸಗಳ ನೀವು ಬಳಸಿ ಅದನ್ನ ಹಾಕಿದಾಗ ಕೂಡ ಒಳ್ಳೆ ಒಂದು ಫಲಿತಾಂಶಗಳು ನಮಗೆ. ಸುಮಾರು ರೈತರು ಇವತ್ತು ಈ ಕೆಮಿಕಲ್ ಹೊಡೆದು ಸೋತಿರೋ ಇದನ್ನು ಆ ಕೆಮಿಕಲ್ ಜೊತೆಗೆ ಕೂಡ ಯೂಸ್ ಮಾಡಿ ಏ ಇಲ್ಲ ಇದು ನಿಮಗೆ ಚೆನ್ನಾಗಿ ಬಂದಿದೆ ಒಂದು ಫೋನ್ ಮಾಡಿ ಹೇಳ್ತಾರೆ ನಮಗೆ ಖುಷಿ ಆಗುತ್ತೆ. ಹೂವಿನ ಬೆಳೆಗಾರರಿಗೆ ಕೊಟ್ಟಿದ್ದೀನಿ ನಾನು ಸುಮಾರು ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು 5,000 ಜನಕ್ಕೆ ಉಚಿತವಾಗಿ ಪ್ರತಿಯೊಬ್ಬರಿಗೂ ಒಂದು 1 ಲೀಟರ್ ಗೋಕೃಪಾಮೃತವನ್ನ ಕೊಟ್ಟಿದ್ದೀನಿ. ಈಗ ಹಲವಾರು ಆಸಕ್ತಿ ಇರತಕ್ಕಂಥ ರೈತರು ನೀವು ಯಾವಾಗ ಕರೆ ಮಾಡಿ ಬಂದರೂ ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಕೂಡ. ನಾವು ಪ್ರಯೋಗ ಮಾಡದಲೆ ಸುಮ್ಮನೆ ಯಾರಿಗೂ ಏನೋ ಒಂದು ನೋಡಿದ್ವಿ ಅಥವಾ ಮಾಡಿದ್ವಿ ಅಂತ ಆ ಥರದ್ದು ಹೇಳಲ್ಲ. ನಮ್ಮ ಪ್ರಯೋಗವನ್ನು ಮಾಡಿ ಯಶಸ್ವಿ ಆಗಿದ್ದನ್ನು ಮಾತ್ರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾನು ಸಿರಿಧಾನ್ಯಗಳನ್ನು ಕುಣಂದು ಬೆಳೆದೆ. ನವಣೆ ಬೆಳೆದಿದ್ವಿ ಸರ್, ಆಮೇಲೆ ಒಂದು ಸ್ವಲ್ಪ ಸಾವೆ ಬೆಳೆದ್ವಿ, ಕೊರಲೆ ಬೆಳೆದಿದ್ವಿ, ಸಜ್ಜೆ ಬೆಳೆದಿದ್ವಿ. ನಾನು ಒಂದು ನನ್ನ ಮನೆಗೆ ಬೇಕಾದ್ದನ್ನು ನಾನು ನನಗೆ ಎಷ್ಟೇ ಕಷ್ಟ ಆಗಲಿ ನಾನು ಆರೋಗ್ಯವಾಗಿ ಬೆಳ್ಕೊಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾನೇ ಫಸ್ಟ್ ನನ್ನ ಮನೆಗೆ ಇಟ್ಕೊಳ್ತೀನಿ. ನನಗೆ ಹೆಚ್ಚಾಗಿದ್ದನ್ನು ಅಂದ್ರೆ ಇವತ್ತಿನವರೆಗೂ ಹೊರಗಡೆ ನನಗೆ ಕೊಡಕ್ಕೆ ಬಿಟ್ಟಿಲ್ಲ, ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರಿಗೆ ತಗೊಂಡು ಹೋಗ್ತಾರೆ ಸಿರಿಧಾನ್ಯಗಳನ್ನ. ಅಲ್ಲ ಸರ್, ನನ್ನ ಹತ್ರ ಇರೋದೇ ಒಂದು ಹೆಸರುಕಾಳು ಬೆಳೆದಿದ್ದೆ, ಅವಾಗಲೇ ಒಂದು 100-120 ರೂಪಾಯಿ ಕೆಜಿ ಮಾರಿ. ನನ್ನ ಹತ್ರ ಮಾರಾಟಕ್ಕೆ ಸಮಸ್ಯೆನೇ ಆಗೋದಿಲ್ಲ, ಯಾಕಂದ್ರೆ ಗುಣಮಟ್ಟದ ಸಾವಯವ ಕೃಷಿಯಲ್ಲಿ ಬೆಳೀತಾರೆ. ನೋಡಿರ್ತಾರಲ್ಲ, ಏ ಇಲ್ಲಪ್ಪ ಅದೇನು ನನಗೆ ಕೊಡು ಅಂತಂದು ಇದು ಮಾಡ್ತಾರೆ. ಸ್ವಲ್ಪ ಜೇನು ಸಾಕಾಣಿಕೆನೂ ಮಾಡ್ಕೊಂಡಿದ್ದೀನಿ. ಯಾಕನಸ್ತು ನಿಮಗೆ ಜೇನು ಸಾಕಾಣಿಕೆ ಮಾಡ್ಬೇಕಂತ? ಸರ್, ಜೇನು ಒಂದು ರೀತಿ ನೋಡಿದ್ರೆ ಜೇನಿನ ಸಂತತಿ ಇಲ್ದಿದ್ರೆ ನಮ್ಮ ಭೂಮಿ ಮೇಲೆ ಪರಾಗಸ್ಪರ್ಶ ಕ್ರಿಯೆನೇ ನಡೆಯೋದಿಲ್ಲ. ಒಂದು, ನಾವು ಯಾವುದೇ ಒಂದು ಬೆಳೆಗಳನ್ನ ಇಳುವರಿ ಬೇಕು ಅಂತ ಅಂದ್ರೆ ಜೇನು ಏನ್ ಮಾಡುತ್ತೆ ಅಂದ್ರೆ 20-25% ಅನ್ನ ಅದು ಹೆಚ್ಚಿಗೆ ಮಾಡುತ್ತೆ. ಹಂಗೆ ಜೇನು ಮಾಡುತ್ತೆ, ಬಿಟ್ರೆ ಕೆಲವು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಚಿಟ್ಟೆಗಳು ಆ ಸಂತತಿ ಮಾಡುತ್ತೆ. ಜೇನು ಏನಾರ ನಶಿಸಿದ್ರೆ ಒಂದು ನಮ್ಮ ಮಾನವ ಕುಲ ಬರೆದಿಟ್ಕೋಬೇಕು, ಯಾವುದೇ ಕಾರಣಕ್ಕೆ ಭೂಮಿ ಮೇಲೆ ಒಂದು ಪ್ರಾಣಿನೂ ಕೂಡ ಬದುಕಕ್ಕೆ ಶಕ್ತಿ ಇಲ್ಲ. ಅದೋ ಈಗ ಎಲ್ಲ ಪ್ರತಿಯೊಂದು ಕಾಡಲ್ಲಿ ಹೋಗಿ ನಾವೊಂದು ಪರಾಗಸ್ಪರ್ಶ ಕ್ರಿಯೆ ಮಾಡಕ್ಕಂತೂ ಸಾಧ್ಯ ಇಲ್ಲ, ಜೇನನ್ ಮಾತ್ರ ಅದು ಸಾಧ್ಯ. ಮತ್ತೆ ಅದಕ್ಕೆ ಔಷಧಿ ಗುಣಗಳಂತೂ ಬಿಡ್ರಿ, ಅದು ಜೇನು ತಿಂದನಿಗೆ ಗೊತ್ತದು. ಒಟ್ಟಾರೆ ಪ್ರಕಾಶ್ ಅವರು, ನಿಮಗೆ ಎಷ್ಟೆಕರೆ ಜಮೀನ್ ಇದೆ, ಏನೇನ್ ಬೆಳೀತಾ ಇದ್ರಿ ಸರ್? ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ ಸರ್, ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೀನಿ. ಈಗ ನನ್ನ ಪಾಲಿಗೆ ಬಂದಿರೋದು ಒಂದು 4 ಎಕರೆ 34 ಕುಂಟೆ ಜಮೀನ್ ಇದೆ ಸರ್. ನಾನು ಇದರಲ್ಲಿ ಹಲವಾರು ಪ್ರಯೋಗಗಳು, ಒಂದನೇ ಸರಿ ಒಂದು ಅಡಿಕೆಯನ್ನ ಒಂದು ನೆಟ್ವಿ, ಅದ್ರ ಜೊತೆಯಲ್ಲಿ ಒಂದು ಪಪ್ಪಾಯಿ ಹಾಕಿದೆ, ಬಾಳೆಹಣ್ಣು ಹಾಕಿದೆ, ಶುಂಠಿಯನ್ನು ಹಾಕಿದೆ. ಈಗ ನಮಗೆ ಒಂದನೇ ಸರಿ ಏನಾಯ್ತು ಅಂದ್ರೆ ಸ್ವಲ್ಪ ಒಂಚೂರು ನೀರಿನ ಅಭಾವ ಆಗಿ ಇಳುವರಿ ಕಡಿಮೆ ಆಯಿತು, ಬಟ್ ಮಾರಾಟ ಮಾಡೋಕ್ಕೆ ಏನು ಸಮಸ್ಯೆ ಆಗಲಿಲ್ಲ. ಒಂದು ಈಗ ಅರಿಶಿನೂ ಇದೆ ಸರ್, ಬರೀ 40 ಕೆಜಿ ಅರಿಶಿನ ಹಾಕಿದ್ದೆ ಇವತ್ತು, ಅದು ಒಂದು ಸುಮ್ಮನೆ ಒಂದು ತಂದು ಹಾಕಿದ್ದು, ಇವತ್ತು ಒಂದು ಕಡಿಮೆ ಅಂದ್ರೆ 5-6 ಕ್ವಿಂಟಲ್ ಅರಿಶಿನ ಸಿಗುತ್ತೆ ನನಗೆ. ನಾನೇನು ಅದನ್ನೇನು ಏನು ಮಾರಾಟ ಮಾಡಕ್ಕೆ ಹೋಗಿಲ್ಲ. ನಾನು ಯಾಕೆ ಅದನ್ನು ಮಾರಾಟ ಮಾಡಿಲ್ಲ ಅಂದರೆ ಬೀಜವನ್ನು ನಾನೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಂಪೂರ್ಣ ಒಂದು 2.5 ಎಕರೆಗೆ ಅರಿಶಿನ ಹಾಕ್ಬೇಕು ಅಂತ ಅಂದರೆ ಆ ಒಂದು ಮಿಶ್ರ ಬೆಳೆಯಾಗಿ ಬೆಳಿಬೇಕು ಅಂತಂದು ನಾನು ಅದನ್ನು ಮಾರಾಟ ಮಾಡಕ್ಕೆ ಹೋಗಿಲ್ಲ. ಅರಿಶಿನ ಅಂದ್ರೆ ಕಪ್ಪು ಅರಿಶಿನ? ಇಲ್ಲ ಸರ್, ಇದು ಮಾಮೂಲು ಊಟ ಮಾಡೋ ಅರಿಶಿನನೇ ಇದನ್ನ ಮಾಡಿದ್ದೀವಿ, ಒಳದಿ ಬರುತ್ತೆ ಆ ಅರಿಶಿನನೇ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ಹೊಲದಲ್ಲಿ ಸುಮಾರು ಒಂದು 20-30 ಅಂದರೆ ರಾಮಫಲ, ಲಕ್ಷ್ಮಣಫಲ, ಸೀತಾಫಲ, ಮತ್ತೆ ಇದು ಮ್ಯಾಂಗೋಸ್ಟಿನ್ ಅಂತಂದು ಹೇಳಿ, ಸೇಬು ಅಂತೇಳಿ, ಲೀಚಿ ಫ್ರೂಟು, ಸ್ಟಾರ್ ಫ್ರೂಟು, ಇನ್ನ ಸಾಕಷ್ಟು. ಒಂದೊಂದ್ಸರಿ ನನಗೆ ಅದು ನಾನು ಇಷ್ಟಕ್ಕಂತ ಹಾಕಿದ್ದೀನಿ ಅನ್ನೋ ಅನಿಸುತ್ತೆ ನನಗೆ. ಮೆಕೋಡಮಿ ಪ್ರತಿಯೊಂದನ್ನ ನಾನು ಒಂಥರ ಈಗ ಹೆಚ್ಚಾಗಿ ಪ್ರಯೋಗ ಮಾಡ್ತೀನಿ. ಎಲ್ಲ ಸಸಿಯನ್ನ ಪ್ರಯೋಗ ಮಾಡಿ, ಮ್ಯಾಂಗೋ ಇದೆ, ನಿಂಬು ಇದೆ, ಕರ್ಬೇವು ಇದೆ, ಇದು ಮತ್ತೆ ಲೆಮನ್ ಗ್ರಾಸ್ ಅಂತಂದು ಹೇಳಿದೆ, ಪ್ರತಿಯೊಂದನ್ನು ನಾನು ಇದು ಮಾಡ್ಕೊಂಡಿದ್ದೆ ಸರ್. ನನ್ನ ತೋಟಕ್ಕೆ ಹೋದ್ರೆ ನಾನು ಹಂಗೆ ಬರಬಾರ್ದು ಅಂತ. ಪೇರ್ಲ ಇದೆ. ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಡಿಕೆ ತಂದ್ಬಿಟ್ಟು ಅದನ್ನ ಮಾರಾಟ ಮಾಡಿ ಹಂಗೆ ಸ್ವಲ್ಪ ಓ ಇದ್ರಾಗೇನೋ ದುಡ್ಡು ಬಂತು ಮತ್ತು ಮಾರ್ಕೆಟ್ಗೆ ಹೋಗಿ ತಗೊಂಡ್ಬರ್ತಾರೆ. ನಮ್ಮ ಜಾಯಮಾನ್ ಹಂಗಲ್ಲ, ನಾನು ಹಿಂಗೆ ತೋಟದಾಗ ಒಂದು ಸುತ್ತ ಹೋಗಿ ಬಂದರೆ ನನಗೆಲ್ಲದೂ 1-2 ಹಣ್ಣು ನಾನು ತಿನ್ನಲೇಬೇಕು, ಮತ್ತು ನನ್ನ ಮಕ್ಕಳು ತಿನ್ನಬೇಕು. ನನ್ನ ತೋಟಕ್ಕೆ ಬಂದರೆ ನಾನು ಯಾರಿಗೂ ಬರೋಕೆ ಕಳಿಸಲ್ಲ ಅವ್ರಿಗೆ. ಅಟ್ಲೀಸ್ಟ್ ನನ್ನ ಹತ್ರ ಇರೋದು ಒಂದು ಸಸ್ಯದ ಒಂದು ಬೇರೆ ಕಿತ್ತು ಕಳಿಸ್ತೀನಿ. ಈಗ ಲೆಮನ್ ಗ್ರಾಸ್ ಸುಮಾರು ಜನ ಕೊಟ್ಟಿದ್ದೀನಿ. ಈಗ ಅದರಿಂದ ವಿಟಮಿನ್ ಸಿ ಸರ್. ಈಗ ನಾವು ಟೀ ಪುಡಿಯನ್ನ ಬಳಸ್ತೀವಿ. ಈಗ ಟೀ ಪುಡಿ ಬಳಸೋ ಬದಲಿ ಇದು ಈ ಸಕ್ಕರೆ ಕಾಯಿಲೆ ಇರೋ ನೀವು ಲೆಮನ್ ಗ್ರಾಸ್ ಅಲ್ಲಿ ಒಂದು ಅದನ್ನ ಕಾಶಿ ಕುಡಿದ್ರೆ ಒಂದು ಕಷಾಯ ಕುಡ್ದಂಗೆ ಆಗುತ್ತೆ. ಅದೊಂದು ಪರಮ ಔಷಧಿ. ಈಗ ನನ್ನ ತೋಟದಕ್ಕೆ ಬಂದ್ರೆ ಸರ್ ನಾನು ಯಾರನ್ನು ಬರೆಕಾಯಿ ಕಳಿಸ್ಬಾರ್ದು ಒಂದು ಅಂದ್ರೆ ಮತ್ತೆ ಅವ್ರ ಹತ್ರ ಈಗ ಪೂರ್ತಿ ಕಮರ್ಷಿಯಲ್ ಮೈಂಡ್ ಇಲ್ಲ. ಅದನ್ನ ನೋಡ್ಲಿ ಅಟ್ಲೀಸ್ಟ್ ಹೋಗಿ ನೋಡ್ಕೊಂಡ್ರೆ ಬದಲಾಗಿ ಮಾಡ್ಕೊಂಡು ಹೋಗ್ಲಿ ಅನ್ನೋದು ಒಂದು ಒಟ್ಟಾರೆ ರೈತರ ಬದಲಾವಣೆ ಆಗ್ಬೇಕು ನಮ್ಮ ಅಭಿಲಾಷೆ ಸರ್. ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಈ ರೀತಿ ಒಂದು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾವು ಎಷ್ಟೋ ಕೃಷಿಕರ ಒಂದು ತೋಟಗಳಲ್ಲೇ ನೋಡ್ತೀವಿ, ಈಗ ಒಂದ್ 4 ಎಕರೆ ಅಡಿಕೆ ಹಾಕಿದ್ರಪ್ಪ ಅಂದ್ರೆ ಅಡಿಕೆ ಒಳಗಡೆ ಯಾವುದೇ ಬೇರೆ ಒಂದು ಗಿಡನೂ ಹಾಕಲ್ಲ ಅವರು ಸರ್. ಈಗ ಸುತ್ತಲೂ ಬೌಂಡ್ರಿಗೆ ನಾನು ಸಾಕಷ್ಟು ಕಡೆ ನೋಡಿದ್ನಿ, ಈಗ ತೆಂಗ್ ಹಾಕಿರ್ತಾರೆ, ಇಲ್ಲ ಸಿಲ್ವರ್, ಇಲ್ಲ ತ್ಯಾಗ, ಈ ತರ ಅರಣ್ಯ ಒಂದು ಗಿಡಗಳನ್ನ ಹಾಕಿರ್ತಾರೆ. ಈಗ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಈಗ ಇರಂತ ಗಿಡಗಳನ್ನೆಲ್ಲ ಕಡ್ದು ಬಯಲು ಮಾಡಿ ಇರಂತದ್ದ ನಾವು ಸಾಕಷ್ಟು ರೈತರ ಒಂದು ತೋಟಗಳು ನೋಡಿದೀವಿ. ಅಂತ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ ಸರ್? ಈಗ ನಾವು ಏನಾಗಿದ್ದೇವೆ ಅಂತಂದ್ರೆ ಹಣದ ಹಿಂದೆ ಓಡ್ತಾ ಇದೀವಿ. ನಾವು ರೈತರು ಆದ್ರೆ ಏನಪ್ಪಾ ಅಂತಂದ್ರೆ ಹಣದ ಹಿಂದೆ ಎಂದೂ ಓಡಬಾರ್ದು ನಾವು. ಈಗ ನೋಡ್ರಿ, ಈಗ ಅಡಿಕೆ ಮಾರ್ತೀವಿ, ಅಡಿಕೆ ಮಾರಿ ದುಡ್ಡನ್ನ ಏನ್ ಮಾಡ್ತೀವಿ, ಬಿ ಪಿ ಇಲ್ಲ ಶುಗರ್ಗೆ ಪ್ರತಿ ತಿಂಗಳು ಮಾತ್ರೆಗಿಂತ ಎಷ್ಟು ತೆಗೆದಿಡ್ತೀವಿ. ಅದ್ರ ಬದಲಿ ನನ್ನ ಜೀವನವನ್ನ ನಾನು ಆರೋಗ್ಯವಾಗಿ ನಾನು ಕಾಲ ಕಳಿಬೇಕು. ಈಗ ಮೊದಲು ಕ್ವಿಂಟಲ್ ಚೀಲಕ್ಕೆ ಎತ್ತಿದ್ವಿ, ಆಮೇಲೆ 50 ಕೆಜಿಗೆ ಬಂದ್ವಿ, ಈಗ 25 ಕೆಜಿಗೆ ಬಂದಿದ್ದೀವಿ. 25 ಕೆಜಿಯಿಂದ ಕೆಳಗೆ ಹೋಗ್ಬಿಟ್ರಿ ಅಂತ ನನ್ನ ಮನವಿ. ಅದಕ್ಕೊಂದು ಅರ್ಥ ಇರಲ್ಲ. ನಾವು ಈ ರೀತಿ ಹಣದಿಂದ ಓಡ್ತಾ ಇರೋ ಬರೀ ಅಡಿಕೆ ಅಡಿಕೆ ಅಂತಂದು ಹೋದಾಗ ಏನಾಗುತ್ತೆ ಅಂತಂದ್ರೆ, ಈಗ ಅದಕ್ಕೂ ಅಡಿಕೆಗೆ ಸುಮಾರು ರೋಗಗಳು ಬಂದಿದ್ದಾವೆ. ಅವ್ರು ಸುಮಾರು ಜನ ಅದನ್ನೇ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಅಡಿಕೆಯನ್ನ ನೆಡಬೇಡ್ರಿ, ಅಡಿಕೆಯನ್ನ ನೆಡಬೇಡ್ರಿ ಅನ್ನೋದು. ಈಗ ನಾನು ಹೇಳ್ದನಪ್ಪ ಅಂದ್ರೆ ಎಲ್ಲಾ ತರದ ಬೆಳೆಯನ್ನ ಮಾಡಿ. ಅಂದ್ರೆ ಎಲ್ಲಾ ತರದ ಬೆಳೆ ಅಂದ್ರೆ ಇದೇನು ಹೊಸದಲ್ಲ. ನಮ್ಮ ಅಜ್ಜಿಗಳು ನಮ್ಮ ಅಪ್ಪಗಳು ಮಾಡ್ತಿದ್ರು. ಯಾವ ರೀತಿ ಅಂತ ಅಂದ್ರೆ, ಬಿತ್ತದು ಒಂದ್ ದಿವಸ ಎರಡು ದಿವಸ ನಾಳೆ ಹೋಗ್ತೀವಿ ಅಂದ್ರೆ ಸಂಜೆ ಮಣ್ಣು ತಗೊಂಬ ಒಂದ್ ಇಡಿ ಅಂತ ಹೇಳರು. ಆ ಒಂದು ಮಣ್ಣು ತಗೊಂಬಂದು ಕೈಯಾಗಿ ಅವ್ರು ಮುಟ್ಟಿ ಹೇಳರು, ಲೇ ತಮ್ಮ ಇವತ್ತು ಇದನ್ನ ನಾಳೆ ಬಿತ್ತದ್ ಬೇಡ ಕಣ, ಇಲ್ಲ ಹಸಿ ಜಾಸ್ತಿ ಐತಿ ಅಂತ ಹೇಳರು, ಇಲ್ಲ ಹಸಿ ಕಡಿಮೆ ಐತಿ ಅಂತ ಹೇಳರು. ಆದ್ರೆ ಇವತ್ತು ಕೃಷಿ ನಾವು ಆ ರೀತಿ ಇಲ್ಲ. ನಾವೆಲ್ಲ ಒಂದು ವೈಜ್ಞಾನಿಕವಾಗಿ ನೋಡಿದಾಗ ಖರ್ಚುಗಳು ಜಾಸ್ತಿ ಇದೆ ಹೊರತು, ನಾವು ಖರ್ಚುಗಳು ಜಾಸ್ತಿ ಆದ ಜೊತೆಗೆ ನಮ್ಮ ಒಂದು ರೈತ ತನವನ್ನೇ ನಾವು ಕಳ್ಕೊಳ್ತಾ ಇದೀವಿ. ಹಾಗಾಗಿ ಎಲ್ಲಾ ರೈತರು ಕೂಡ ಸಾಧ್ಯವಾದಷ್ಟು ಬದಲಾಗಬೇಕು. ಕೃಷಿ ಅಂದ್ರೆ ಮರಗಿಡಗಳು ಬರಬೇಕು, ಅದ್ರ ಜೊತೆಗೆ ಹಸುಗಳು ಬರಬೇಕು. ಇವು ಬಂದಾಗ ಅಂತರ್ಜಲ ತಂತಾನಾಗಿ ಒಂದು ಮರ 300 ಅಡಿವರೆಗೂ ನೀರು ಹಿಂಗ್ಸುತ್ತೆ. ಆ ಸತ್ಯ ಯಾರಿಗೂ ಗೊತ್ತಿಲ್ಲ. ಈಗ ನಾವು ತೋಟದ ಒಳಗಿರೋಕೆ ನೀರು ಬಿಡ್ತೀವಿ ಹೊರತು ಬೇಲಿ ಹೊರಗಿರೋಕೆ ಯಾರು ನಾವು ನೀರು ಬಿಡಲ್ಲ. ಆದ್ರೆ ಅದು 5 ವರ್ಷ ಬರಗಾಲ ಆದ್ರೂ ಕೂಡ ಆ ಮರನೂ ಸಾಯಿಲ್ಲ, ಗಿಡನೂ ಸಾಯಿಲ್ಲ. ಯಾಕಂದ್ರೆ ಅದ್ರ ಊಟವನ್ನು ಅದೇ ತೆಗೆದಿಟ್ಕೊಂಡಿರ್ತೈತಿ. ಈಗ ನಾವು ತಂದಾಕಿರೋ ಸಸಿಗಳಿಗೆ ನಾವು ಊಟವನ್ನು ಕೊಟ್ಟು ಕಲ್ಸಿದೀವಿ, ಅದಕ್ಕೆ ನೀರು ಊಟ ಕೊಡ್ತಿದ್ರೆ ಅದು ಬಿಡದೇ ಇಲ್ಲ, ಫಲನೇ ಬರಲ್ಲ. ಆದ್ರಿಂದ ದಯಮಾಡಿ ನಾನು ರೈತರಿಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ನೀವು ಒಂದು ಕಮರ್ಷಿಯಲ್ ಬೆಳೆಗಳನ್ನ ಮಾಡಿ, ಅದು ಕೂಡ ಒಂದು ಒಂದು ಲಿಮಿಟ್ ಇರಲಿ. ಅಂದ್ರೆ ಒಂದು ಈಗ ಒಂದು 1 ಎಕರೆ ಜಮೀನಲ್ಲಿ ಒಂದು 30% ಕಮರ್ಷಿಯಲ್ಗೆ ಹೋಗಿ, ಒಂದು 30% ಪರಿಸರದ ಬಗ್ಗೆ ಕಾಳಜಿ ವಹಿಸಿ, ಇನ್ನೊಂದು 30% ನನಗೆ ಆರೋಗ್ಯಕ್ಕೆ ಏನ್ ಬೇಕು ಬೆಳ್ಕೊಳ್ರಿ, ಸಿರಿಧಾನ್ಯ ಬೆಳ್ಕೊಳ್ರಿ, ಒಂದು ಅವ್ರೆ ತೊಗರಿ ದ್ವಿದಳ ಧಾನ್ಯಗಳು ಬೆಳ್ಕೊಳ್ರಿ. ಈ ರೀತಿ ಬೆಳ್ಕೊಂಡಾಗ ನಾನು ಬಹಳ ಜನ ಕೇಳೋದೇನಪ್ಪ ಅಂದ್ರೆ, ದಯಮಾಡಿ ನಿಮ್ಮ ಹಿತ್ತಲ ತೋಟಗಳಲ್ಲಿ ಒಂದು ಕೈ ತೋಟಗಳಂತಂದು ಈ ಸಾಕಷ್ಟು ನಾಟಿ ಬೀಜಗಳು ಸಿಗದೇ ಇಲ್ಲ, ಬರೀ ಹೈಬ್ರಿಡ್ ಬೀಜಗಳು. ಹೈಬ್ರಿಡ್ ಬೀಜಕ್ಕೆ ಏನಪ್ಪ ಅಂತಂದ್ರೆ, ನೀರು ಜಾಸ್ತಿ ಬೇಕು, ಕ್ರಿಮಿನಾಶಕನೂ ಬೇಕು. ಈ ರೀತಿ ಆದಾಗ ನೋವಾಗುತ್ತೆ. ನಾನು ಒಂದು 10 ಅಡಿ 20 ಅಡಿ ಇಲ್ಲಿ ನನ್ನ ಮನೆಗೆ ಏನ್ ಬೇಕೋ ನಾನೆಲ್ಲ ತರಕಾರಿ ಬೆಳ್ಕೊಳ್ತೀನಿ, ಪ್ರತಿಯೊಂದು ಸೊಪ್ಪನ್ನೇ ಬೆಳ್ಕೊಳ್ತೀನಿ, ಹೀರೆಕಾಯಿ ಬೆಂಡೆಕಾಯಿ ಎಲ್ಲ 2-3 ಬೀಜ ಊರಿದ್ರೆ ಸಾಕು, ಅದೇ ನಮಗೆ ಮಾರಾಟಕ್ಕೆ ಬೇಡ. ಅಂದ್ರೆ ಮನೆ ಹತ್ರ ಕೈ ತೋಟದಲ್ಲಿ ಬೆಳ್ಕೊಳ್ತೀವಿ. ಈಗ ತೋಟದಲ್ಲಿ ಎಲ್ಲೆಲ್ಲಿ ಒಂದು ಈಗ ತೆಂಗಿನ ಮರ ಇರುತ್ತೆ, ಅದಕ್ಕೊಂದು ಒಂದೆರಡು ಹೀರೆ ಬೀಜ ಊರ್ರಿ, ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಬೇಲಿಯರ್ಗೆ ಇರುತ್ತೆ, ಅದಕ್ಕೆ ಒಂದು ಅಗಲ ಬೀಜ ಹಾಕ್ರಿ. ನಾವು ಏನ್ ಮಾಡ್ತೀವಿ ಅಂದ್ರೆ, ಎಲ್ಲೂ ನಮ್ಮ ಹೊಲ ಸ್ವಚ್ಛ ಇರ್ಬೇಕಂದ್ರೆ ಬರೀ ಕಳೆನಾಶಕ ಹೊಡೆದು ನಾವು ಬರೀ ಈಗ ಲೆಂಗಪ್ಪ ಅಂದ್ರೆ ಹೋದ್ರೆ ಅದು ಮನೆ ಕಂಡಂಗೆ ಕಾಣುತ್ತೆ, ತೋಟ ಕಂಡಂಗೆ ಕಾಣಲ್ಲ. ತೋಟ ಅಂದ್ರೆ ಯಾವಾಗೂ ಹಸಿರು ಇರಬೇಕು, ಅಲ್ಲಿ ಪ್ರಾಣಿ ಪಕ್ಷಿಗಳು ಬಂದಾಗ ಮಾತ್ರ ಅದಕ್ಕೊಂದು ನಮಗೊಂದು ತೃಪ್ತಿಕರ ಇರ್ತೈತೆ. ಹಂಗಾಗಿ ಎಲ್ಲಾ ರೈತರು ಕೂಡ ಅವ್ರಿಗೆ ಹೇಳೋದೇನಪ್ಪ ಅಂದ್ರೆ, ರಾಸಾಯನಿಕ ಮುಕ್ತವಾಗಿ ಒಂದು ವಿಷಮುಕ್ತವಾಗಿ ಜೀವನವನ್ನು ಮಾಡಿದಾಗ ನಮ್ಮ ಆಯಸ್ಸು ಅಭಿವೃದ್ಧಿ ಆಗುತ್ತೆ, ಮುಂದಿನ ಒಂದು ಸಂತತಿ ಕೂಡ ಬೆಳೆಯುತ್ತೆ. ಇಲ್ಲ ಅಂತಂದ್ರೆ, ಇವತ್ತು ಒಂದು ಮಗುವನ್ನ ನಾವು ಪಡಿಬೇಕು ಅಂತಂದ್ರೆ ಕಡಿಮೆ ಅಂದ್ರೆ 2 ಲಕ್ಷದಿಂದ 10 ಲಕ್ಷದವರೆಗೂ ಚಾರ್ಜ್ ಮಾಡ್ತಾ ಇದೀವಿ. ಅಂದ್ರೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾವು ಅಲ್ಲೇ ಬಂದ್ಬಿಟ್ಟಿದೀವಿ. 25 ಡಿಗ್ರಿ ಸೆಲ್ಸಿಯಸ್ನಿಂದ ಇವತ್ತು 45 ಡಿಗ್ರಿವರೆಗೂ ಬಂದಿದ್ದೀವಿ. ಇನ್ನ 5-10 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದ್ರೆ ಈ ಮನುಷ್ಯ ಬದುಕಕ್ಕೆ ಆಗಲ್ಲ ಭೂಮಿ ಮೇಲೆ. ಈ ರೀತಿ ನಾವೊಂದು ಇದು ಒಂದು ಈ ಪರಿಸರ ಸಮಸ್ಯೆ ಹೆಂಗಾಗಿದೆ ಅಂದ್ರೆ ಇದು ಜಾಗತಿಕ ಮಟ್ಟಕ್ಕೆ ಹೋಗಿ ಮುಟ್ಟಿದೆ. ಈಗ ಇದನ್ನ ಆದಷ್ಟು ಕೂಡ ಒಂದು ಕಾರ್ಬನ್ ಕ್ರೆಡಿಟ್ ಅಂತ ಕರಿತೀವಿ ನಾವು, ಅಂದ್ರೆ ಸಾವಯವ ಇಂಗಾಲವನ್ನ ಈಗ ಕೆಲವೊಂದು ಮುಂದುವರೆದ ದೇಶಗಳು ಅದನ್ನು ಕೂಡ ಹಣ ಕೊಟ್ಟು ಕೊಂಡುಕೊಳ್ಳುವ ಪರಿಸ್ಥಿತಿ ಬಂದಿದೆ. ಈಗ ಅಂತರ್ನ ಯಾರು ಬೇಕು ಅಂದ್ರೆ ಮತ್ತು ನಮ್ಮಂತ ಮರ ಗಿಡ ಬೆಳೆಸಿರೋ ರೈತರ ಬೇಕು ಹೊರತು ಅದು ಎಲ್ಲಿಯೂ ಸಡನ್ ಆಗಿ ಬರೋದಲ್ಲ. ಈ ಮರ ಗಿಡದಿಂದ ಬರ್ತಕ್ಕಂಥದ್ದನ್ನು ಎಲ್ಲಿ ಉತ್ಪಾದನೆ ಮಾಡೋಕ್ಕಾಗತ್ತೆ? ಈಗ ಆಮ್ಲಜನಕವನ್ನು ನೋಡ್ತೀರಿ ನೀವು, ಒಂದು ಗಂಟೆ ಸುಮಾರು ಹಾಸ್ಪಿಟ್ಲ್ಗಳು 1,000,000 ಬಿಲ್ ಮಾಡ್ತಾರೆ, ಆದರೆ ಒಂದು ಬೇಲಿ ಮೇಲೆ ಇರ್ತಕ್ಕಂಥ ಮರ ಒಂದು ಮರ ಒಂದು 2-2.5 ಲಕ್ಷ ಹಣ ಕೊಡುತ್ತೆ. ಅದನ್ನು ಯಾರೂ ನಾವು ಅದನ್ನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಈಗ ಫಸ್ಟ್ ಏನಪ್ಪ, ಬೋರ್ವೆಲ್ ಹಾಕಿಸ್ತಾರೆ, ನೀರು ಬಿತ್ತು ಅಂದರೆ ಎಲ್ಲ ಮರಗಿಡ ಕಡಿಸ್ತಾರೆ, ಅದಾದ್ಮೇಲೆ ತಂತಿ ಬೇಲಿ ಮಾಡ್ತಾರೆ, ಅದಾದ್ಮೇಲೆ ಅಡಿಕೆ ನೆಡ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇದನ್ನ ಸುಮಾರು ಜನ ತೋಟ ಕಳ್ಕೊಂಡ್ರೆ ಕೇಳ್ರಿ ಹೇಳ್ತಾರೆ ಅದು ಏನು ಅಂತಂದು. ಈಗ ಇದು ಬೋರ್ವೆಲ್ ನೀರು ಶಾರ್ಟೇಜ್ ಆಗಿ ಟ್ಯಾಂಕರಿಂದ ನೀರು ಉಳಿಯೋದು, ಇದು ಒಂದು ಹೊಸ ಪದ್ಧತಿ, ಇದು ಬೇಕಾ ನಮಗೆ? ಹಣದ ಹಿಂದೆ ಹೋದಾಗ ಇವನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ಅದರಿಂದ ರೈತರು ಸ್ವಲ್ಪ ಏನು ಭಾಳ ಬದಲಾವಣೆ ಆಗಲೇಬೇಕು. ಆಗದೇ ಇದ್ರೆ ಮುಂದಿನ ನಾವು ಜನಗಳಿಗೆ ಈ ಬರಡು ಭೂಮಿಯನ್ನ ಕೊಟ್ಟು ಹೋಗ್ತೀವಿ ಹೊರತು, ಅಂದ್ರೆ ನಮಗೆ ಇರೋದೇ 1-2 ಮಕ್ಕಳು, ಅವ್ರಿಗೆ ಕುಡಿಲಿಕ್ಕೆ ನೀರನ್ನು ಸಿಗದ ಹಾಗೆ ಮಾಡಿ ಆ ಖಾಲಿ ಭೂಮಿಯನ್ನ ಕೊಟ್ಟು ಹೋದಾಗ ಅವನು ಏನ್ ಬೈಕ್ ಕಳ್ತಾನೆ ನಮ್ಮನ್ನ? ಈಗ ಅದು ಮೊದಲು ಅಜ್ಜನ ಕಾಲಕ್ಕೆ ಬಾವಿ ಇತ್ತು, ಅಪ್ಪನ ಕಾಲ ಕೊಳವೆ ಬಾವಿ ಬಂದಿತ್ತು, ಈಗ ನಾವು ಲೀಟರ್ ಬಾಟ್ಲಲ್ಲಿ ಇವತ್ತು ನೀರು ಕುಡಿಯೋ ಪರಿಸ್ಥಿತಿ ಬಂದಿದೆ. ಮುಂದಿನ ಮಕ್ಕಳಿಗೆ ಏನು ಟ್ಯಾಬ್ಲೆಟ್ ಲೆಕ್ಕದಾಗ ಕೊಡ್ತೀವಿ ಅನ್ನೋದು ಒಂದು ಆಶ್ಚರ್ಯ. ಸುಮಾರು ನಾನು ಯಾವುದೋ ಒಂದು ಇದ್ರಾಗ ಓದಿದ್ದೆ, ಡೆಲ್ಲಿಯಲ್ಲಿ ಆಮ್ಲಜನಕದ್ದು ಕೆಲವೊಂದು ಆಫೀಸ್ ಮಾಡಿದ್ದಾರೆ, ಒಂದು ಗಂಟೆಗೆ ಇಷ್ಟು ಅಂತ ಅಮೌಂಟು, ಒಂದು ಅಮೌಂಟ್ ಕೊಟ್ಟು ಅವನು ಗಾಳಿಯನ್ನು ತೆಗೆದುಕೊಂಡು ಹೊರಗೆ ಬರಬೇಕು, ಒಳ್ಳೆ ಗಾಳಿಯನ್ನು. ಈ ರೀತಿ ಆದಾಗ ಮಾನವನ ಜೀವನ ದುಸ್ತರ ಆಗ್ಬೋದು ಅಂತ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ನಮಗೆ ಸಾಕಷ್ಟು ನಿಸರ್ಗನೆ ಕೊಡ್ತಾ ಐತಿ ಗಾಳಿಯನ್ನ, ಒಳ್ಳೆ ಗಾಳಿಯನ್ನ. ನಿಜ, ಆದ್ರೆ ನಾವು ನಿಸರ್ಗಕ್ಕೆ ಏನ್ ಕೊಡ್ತೀವಿ ಅಂತ ನಮ್ಮಲ್ಲೇ ಪ್ರಶ್ನೆ ಬರಬೇಕಲ್ವಾ? ಪ್ರಶ್ನೆ ಸರ್, ಖಂಡಿತ ನಾವು ಮಾಡ್ಕೊಳ್ಳೇಬೇಕು. ನಾವು ಮನೆ ದೇವರನ್ನ ಎಷ್ಟು ಪೂಜೆ ಮಾಡ್ತೀವೋ ಅದೇ ರೀತಿ ಕೆಲವೊಂದು ಗಿಡ ಮರಗಳನ್ನ, ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಎಲ್ಲಾ ಗಿಡ ಮರಗಳನ್ನ ಒಂದು ದೈವತ್ವವನ್ನ ಕಂಡವ್ರು. ನಾವು ಒಂದು ಬೇವಿನ ಮರಕ್ಕೆ ಒಂದು ದೈವತ್ವ ಕೊಟ್ವಿ, ಬನ್ನಿ ಮರಕ್ಕೆ ಒಂದು ದೈವತ್ವ ಕೊಟ್ವಿ, ಬಿಲ್ಪತ್ರೆಗೆ ಒಂದು ದೈವತ್ವವನ್ನು ಕೊಟ್ವಿ. ಕಾರಣ ಇಷ್ಟೇ, ಇದರಲ್ಲಿ ಕೂಡ ಒಂದು ದೇವರನ್ನ ನೋಡಿದಾಗ ಆ ಮರವನ್ನು ಉಳಿಸ್ತೇನೆ ಅಂತಂದೊಂದು ಇದನ್ನು ಮಾಡಿದ್ರು ಹೊರತು, ಈಗ ಕೆಲವು ಅವ್ರಿಗೇನು ಅವಿವೇಕಿಗಳಂತ ಕರಿಬೇಕು, ಅಜ್ಞಾನಿಗಳಂತ ಕರಿಬೇಕು, ಏ ಅದು ಜಾಲಿ ಮರ ಅದೇನ್ ಮಾಡುತ್ತೆ ಅದನ್ನ ಕಡಿ, ಬೇವಿನ ಮರ ಇದೇನ್ ಮಾಡುತ್ತೆ ಇದನ್ನೇನ್ ಕಡಿ, ಈ ರೀತಿ ಒಟ್ಟಾರೆ ಬದುಗಳ ಮೇಲೆ ಒಂದು ಗಿಡನ ಬಿಡಲ್ಲ, ಬಿಡೋದಿಲ್ಲ. ಅವ್ರು ಏನ್ ಹೋಗಿ ನಿತ್ಕೊಂಡು ನೋಡ್ಬೇಕಂದ್ರೆ ಯಾವ ಮೂಲೆ ನಿತ್ಕೊಂಡ್ರೆ ಇವನ್ ಕಾಣಬೇಕು ಹೊರತು ಅಲ್ಲಿ ಇನ್ನೇನ್ ಕಾಣಕ್ಕೂ ಬಿಡಲ್ಲ. ಇದೊಂದು ದುರ್ದೈವದ ಸಂಗತಿ. ಇದನ್ನೆಲ್ಲ ನೋಡಿದಾಗ ಜನ 45 ಡಿಗ್ರಿ ಸೆಲ್ಸಿಯಸ್ಗೆ ಹೋದಾಗ್ಲೂ ಕೂಡ ಬದಲಾಗ್ಲಿಲ್ಲ ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ನಾವು ಏನೂ ಕೊಡಕ್ಕಾಗಲ್ಲ. ಅವರು ನಮ್ಮನ್ನ ಯಾವ ರೀತಿ ಬೈಕೊಳ್ತಾರೆ ಅಂದ್ರೆ ಅದನ್ನ ಹೇಳಬಾರ್ದನ್ನ ಆ ರೀತಿ ಆಗದೆ ಸರ್, ಖಂಡಿತ ಇದಂತ ನಾವು ನೋಡ್ತಾ ಇದೀವಿ. ಈಗ ನೀವು ಪ್ರಾರಂಭದಲ್ಲಿ ಸಾಕಷ್ಟು ರಾಸಾಯನಿಕಗಳನ್ನ ಬಳಸಿ ರಾಸಾಯನಿಕ ಕೃಷಿ ಮಾಡಿದಂತವ್ರು, ಈಗ ರಾಸಾಯನಿಕ ಕೃಷಿಯಲ್ಲಿ ಸಾಕಷ್ಟು ಏರುಪೇರುಗಳನ್ನ ಕಂಡು ಈಗ ಸಾವಯವ ಕೃಷಿ ಬದಲಾವಣೆ ಆದ್ರಿ, ಸಾವಯವ ಕೃಷಿಯಲ್ಲಿ ಏನು ನೀವು ಲಾಭಗಳನ್ನ ಹೆಚ್ಚಾಗಿ ಕಂಡ್ರೆ? ಸರ್, ನಮ್ದು ಈಗ ನಾನು ಪ್ರಾರಂಭ ಮಾಡಿದಾಗ ನನಗೆ ಇಳುವರಿ ಕಡಿಮೆ ಬಂತು. ನಾನು ಇಳುವರಿ ನೋಡಕ್ ಹೋದಾಗ ಈಗ ರಾಸಾಯನಿಕದರಿಗೂ ಸಾವಯವಂದನಿಗೂ ವ್ಯತ್ಯಾಸನೇ ಇರಲ್ಲ. ನಾನು ನೋಡ್ತಾ ಇರೋದೇನಪ್ಪ ಅಂದ್ರೆ ನಮ್ಮ ಭೂಮಿ, ಅದು ನನ್ನ ಹೊಲದ ಮಣ್ಣು ಚೆನ್ನಾಗಿರ್ಬೇಕು ಅಂತ ನೋಡಿದಾಗ ನನಗೆ ಕಡಿಮೆ ಅಂದ್ರೆ 1-4 ವರ್ಷ ನನಗೆ ಕಷ್ಟ ಆಗುತ್ತೆ, 5 ವರ್ಷನೂ ಕಷ್ಟ ಆಗ್ಬೋದು. ನಾನು ಆ ವಿಚಾರದಲ್ಲಿ ನಾವು ಕೆಲವು ರೈತರಿಗೆ ಹೇಳೋದೇನಪ್ಪ ಅಂದ್ರೆ, ನಿಂದ 5 ಎಕರೆ ಇದ್ದಾಗ 1 ಎಕರೆಯನ್ನ ಫಸ್ಟ್ ಸಾವಯವ ಮಾಡು, 4 ಎಕರೆಯನ್ನ ರಾಸಾಯನಿಕ ಮಾಡು, 2ನೇ ವರ್ಷ 2 ಎಕರೆ, ಈ ರೀತಿ ಅಂತಂತವಾಗಿ ಪ್ರತಿ ವರ್ಷ 1 ಎಕರೆಯನ್ನ ಕನ್ವರ್ಟ್ ಮಾಡಿದಾಗ 5 ವರ್ಷಕ್ಕೆ ನಿಂದು ಪೂರ್ತಿ ಸಾವಯವನೇ ಬಂದ್ಬಿಡುತ್ತೆ. ಆಗ ನಾವು ಏನೂ ಖರ್ಚಿಲ್ಲದೇ ಇದ್ದಾಗ, ನನಗೆ ನಾನು ಹೊರಗಡೆಯಿಂದ ಏನೂ ತರಲ್ಲ, ನಾನು ಏನೂ ತರಲ್ಲ ಅಂದಾಗ ನನಗೆ ಲಾಭ ಎಷ್ಟು ಬಂದ್ರೆ ಲಾಭನೇ ಅಲ್ಲ. ನಾವು ಈ ರೀತಿ ಯೋಚನೆ ಮಾಡಬೇಕು. ಈಗ 10 ಕ್ವಿಂಟಲ್ ನಾನು ಬೆಳಿತೀನಿ ಅಂದ್ರೆ ಹೊರಗಡೆ 25 ಕ್ವಿಂಟಲ್ ಬೆಳಿತಾನೆ, ಆ 15 ಕ್ವಿಂಟಲ್ ಬೆಳೆಯೋಕ್ಕೆ 10 ಕ್ವಿಂಟಲ್ನಷ್ಟು ಖರ್ಚು ಮಾಡಿರ್ತಾನೆ. ಅವಾಗ ಅವನಿಗೂ ನನಗೂ ನೋಡಿದಾಗ ಏನು ವ್ಯತ್ಯಾಸನೇ ಆಗಿರಲ್ಲ. ಈಗ ಅವ್ನು ಸುಮಾರು ಒಂದು ತಿಳ್ಕೋಬೇಕು ರೈತರು. ನಾನು ಸುಮಾರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಸುಮಾರು ಓದಿದ್ದೀನಿ, 1 ವರ್ಷ ಇಳುವರಿ ತೆಗೆದಿರ್ತಾನೆ, ಮತ್ತೆ 2ನೇ ವರ್ಷ ನೀವು ಅವನ ತೋಟಕ್ಕೆ ಹೋದಾಗ ಆ ಇಳುವರಿ ಇರಲ್ಲ, ಅದನ್ನ ಯಾರು ಹೇಳಲ್ಲ. ಇದು ಒಂದು ಅದೇನು ಮುಚ್ಚಿಡ್ತಾರೋ ಅದು ಗೊತ್ತಿಲ್ಲ. ಆದ್ರೆ ಈಗ ನಮ್ಮ ಬಂದಾಗ ಒಂದು ನಾರ್ಮಲ್ ಇಳುವರಿ ಇದ್ದೇ ಇರ್ತೈತಿ. ಈಗ ನಾವು ಏನೂ ಖರ್ಚು ಮಾಡಿರಲ್ಲ ಅಂದಾಗ ಅದು ಎಷ್ಟು ಬಂದ್ರೆ ನನಗೆ ಲಾಭನೇ. ಹಾಗಾಗಿ ಸುಮಾರು ರೈತರು ನನ್ನ ಪ್ರಶ್ನೆ ಮಾಡಿದ್ದಾರೆ, ಏ ನೀನು ಹಿಂಗೆ ಮಾಡ್ಕೊಂತ ಹೋದ್ರೆ ನಿನ್ನ ಮಕ್ಕಳನ್ನ ಖಾಸಗಿ ಶಾಲೆಗೆ ಓದಿಸೋಕ್ಕಾಗಲ್ಲ, ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ಬೇಕು ಅಂತ. ಆದ್ರೆ ಇವತ್ತು ಶಿಕ್ಷಣ ಶಿಕ್ಷಣ ಅಂತಂದು ಎಲ್ಲ ಬರೀ ನಾವು ಶಿಕ್ಷಣದ ಬಗ್ಗೆನೆ ಹೋದಾಗ, ಇವತ್ತು ಒಬ್ಬ ನಾರ್ಮಲ್ ಕೂಲಿ ಕಾರ್ಮಿಕರು ಕಡಿಮೆ ಅಂದ್ರೆ 500 ರೂಪಾಯಿಂದ 1,000 ರೂಪಾಯಿ ದುಡಿತಾ ಇದ್ದಾರೆ. ಅದೇ ನಾವು ಒಂದು ಡಿಗ್ರಿ ಮಾಡ್ರನು ಎಲ್ಲೋ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಹೋದಾಗ ಅವ್ನು ಇವತ್ತು 10,000 ರೂಪಾಯಿ 12,000 ರೂಪಾಯಿ ದುಡಿತಿದ್ದಾನೆ. ಅಂದ್ರೆ ಅವನ ಖರ್ಚೇನೋ ಅವನ ವೆಚ್ಚ ಏನೋ ಎಲ್ಲ ಲೆಕ್ಕ ಹಾಕಿದ್ರೆ ಅವ್ನು 2-3 ಸಾವಿರನೂ ಉಳಿಯಲ್ಲ. ಈ ಥರದ ಸಮಸ್ಯೆಗಳು ಸಾಕಷ್ಟಿದೆ, ಅದು ಎಲ್ಲರಿಗೂ ಗೊತ್ತು. ಇವತ್ತೇನಪ್ಪ ಅಂದರೆ ಈಗ ನಮ್ಮ ತಂದೆ ತಾಯಿಗಳಿಗೆ ಏನಂದರೆ, ಓ ನನ್ನ ಮಗ ಹೋಗಿ ಅಲ್ಲಿ ಏನೋ ಒಂದು 10-5 ಗಂಟೆ ಕೆಲಸ ಮಾಡಿ ಒಂದು ಚೂಟು ಬೂಟು ಹಾಕ್ಯಾಬಂದ್ರೆ ಓ ನನ್ನ ನೌಕರಿಲ್ಲಿದ್ದಾನೆ ನೌಕರಿಲಿ, ಅದನ್ನು ಹೇಳ್ಕೊಳಕ್ಕೆ ಏನೋ ಒಂದು ದೊಡ್ಡಸ್ತಿಗೆ. ಅದು ನನ್ನ ಸ್ವಂತ ಅನುಭವ ಆಗಿದೆ ನನಗೆ. ನಾನು ಯಾವ್ದಾರು ಒಂದು ನಮ್ಮ ಖಾಸಗಿ ಕಾರ್ಯಕ್ರಮಗಳಿಗೆ ರಜಾ ಕೇಳಿದಾಗ ಅವರು ನಮ್ಮನ್ನು ನೋಡೋ ರೀತಿ, ನಮ್ಮನ್ನ ನಡೆಸ್ಕೊಳ್ಳೋ ರೀತಿ ನೋಡಿದ್ರೆ ಖಂಡಿತ ಬೇಜಾರಾಗುತ್ತೆ. ಅಂದ್ರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮ್ಮ 15 ವರ್ಷ ನಾನು ಕೆಲಸವನ್ನ ಮಾಡಿ. ಏನು ವಿದ್ಯಾಭ್ಯಾಸ ಮಾಡಿದ್ರೆ ಸರ್? ನಂದು BA ಆಗಿದೆ ಸರ್, ಮತ್ತೆ MA ಇದನ್ನ ಮಾಡದೆ ಒಟ್ಟಿಯಲ್ಲಿ ಹೋಗ್ಲಿಲ್ಲ. ಒಟ್ಟಾರೆ ಈಗ ಇರೋಂತಹ ಒಂದು 4.5 ಎಕರೆ ಜಮೀನಲ್ಲಿ ಅಚ್ಚುಕಟ್ಟಾಗಿ ಸಮಗ್ರ ಕೃಷಿಯನ್ನು ಮಾಡಿಕೊಂಡು ಎಲ್ಲ ರೀತಿಯಾದಂತಹ ಒಂದು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದೀವಿ, ಅದರಲ್ಲೂ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಜೀವಾಮೃತ ಇದನ್ನೆಲ್ಲ ಕೊಟ್ಟು ಉತ್ತಮವಾಗಿ ಒಂದು ಕೃಷಿಯನ್ನು ಅಳವಡಿಸಿಕೊಂಡಿದ್ರ, ಏನನ್ಸುತ್ತೆ ನಿಮಗೆ ಕೃಷಿ ಬದುಕು? ಸರ್ ಬಹಳ ಖುಷಿ ಕೊಡುತ್ತೆ, ಬಹಳ ಖುಷಿ. ಅಂದ್ರೆ ಈಗ ನನಗೆ ಬೇಕಾದ ನನ್ನ ತೋಟದಲ್ಲಿ ನಾನು ಏನಾದ್ರು ಕೆಲಸ ಮಾಡಬಹುದು, ನನಗೇನಾದ್ರು ಒಂದು ರಜೆ ಬೇಕಂದ್ರೆ ನಾನು ಯಾಕೆಂದ್ರೆ ನಾನೇ ಮಾಲೀಕ, ನಾನಲ್ಲಿ ಅದನ್ನ ಅಲ್ಲಿ ಬದಿಗಿಟ್ಟು ಹೋಗಿಬಿಟ್ಟು ಮತ್ತೆ ಬಂದು ನಾನು ಮಾಡ್ಕೋಬಹುದು. ಬಟ್ ಇನ್ನೊಂದು ಹತ್ರ ನಾವು ಇಲ್ಲೇ ಕೆಲಸ ಮಾಡಿದಾಗ ಆ ಖುಷಿ ನನಗೆ ಸಿಗಲ್ಲ. ನಾನೀಗ ಜವಾರಿ ಹಸುವನ್ನ ಸಾಕ್ತಾ ಇದ್ದೀನಿ, ಜೇನು ಸಾಕ್ತಾ ಇದ್ದೀನಿ, ಕುರಿಗಳನ್ನ ಸಾಕ್ತಾ ಇದ್ದೀನಿ. ನನಗೆ ಟೈಮ್ ಹೆಂಗಪ್ಪ ಅಂದ್ರೆ ಊಟ ಮಾಡೋಕ್ಕೊಂದ್ಸರಿ ಟೈಮ್ ಸಿಗಲ್ಲ ನನಗೆ. ನಂದೇ ಕೆಲಸ ಆದಾಗ ಅಷ್ಟು ಒತ್ತಡದಲ್ಲಿರ್ತೀನಿ. ಸುಮಾರು ಜನ ರೈತರಿಗೆ ನಾನು ಹೇಳ್ತೀನಿ, ನೋಡಪ್ಪ ನಮ್ಮ ಇದಕ್ಕೆ ಬರ್ಬೇಕಾದ್ರೆ ನೀವು ದಯಮಾಡಿ ಫೋನ್ ಮಾಡ್ಕೊಂಡೇ ಬರ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಎಲ್ಲೋ ಇನ್ನೊಂದು ತೋಟದಲ್ಲಿ ಕೆಲಸದಲ್ಲಿ ಇರ್ತೀನಿ, ಇವ್ರು ಸಡನ್ ಆಗಿ ಬರ್ತಾರೆ. ಗೋಕೃಪಾ ಅಮೃತವನ್ನ ತೆಗೆದುಕೊಳ್ಳಿಕ್ಕೆ ಪ್ರತಿ ವಾರ ನನ್ನ ಮನೆ ಕಡಿಮೆ ಅಂದ್ರು 4-5 ಊರವ್ರು ಬಂದೇ ಬರ್ತಾರೆ. ಒಂದು ತಿಂಗಳಿಗೆ ಒಂದು 15-20 ಹಳ್ಳಿಯರು ನನ್ನನ್ನು ಭೇಟಿ ಮಾಡ್ತಾರೆ ಸರ್. ನನಗೆಷ್ಟು ನಾನು ತಿಳ್ಕೊಂಡಿದ್ದೇನೆ ಅಷ್ಟು ಹೇಳ್ತೀನಿ. ನನ್ನ ಪ್ರಾಮಾಣಿಕ ಪ್ರಯತ್ನ ಏನಪ್ಪ ಅಂದ್ರೆ ಆದಷ್ಟು ವಿಷಮುಕ್ತವಾಗಿ ಆರೋಗ್ಯವಾಗಿ ಜನರು ಸಂತೃಪ್ತಿ ಜೀವನ ಮಾಡಬೇಕು ಅನ್ನೋದು ನನ್ನ ಆಸೆ. ಒಳ್ಳೇದು ಪ್ರಕಾಶ್ ಅವರೇ, ಇಲ್ಲೇ ತನಕ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಅದರಲ್ಲೂ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರ ಅಂದ್ರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ತಮ್ಮ ಒಂದು ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಿಮಗೂ ಕೂಡ ನಮಸ್ಕಾರ. ಇದುವರೆಗೂ ಸಾವಯವ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ನೇರ್ಲಿಗೆ ಗ್ರಾಮದ ಕೃಷಿಕ ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು UM ಮರಳಸಿದ್ದೇಶ್. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, KPME ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಹವಾಮಾನ ವರದಿ. ರಾಜ್ಯಾದ್ಯಂತ ಒಣಹವೆ ಇತ್ತು. ರಾಜ್ಯದ ಅತಿ ಕಡಿಮೆ ಉಷ್ಣಾಂಶ 10 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ರಾಜ್ಯದ ಮಳೆ ಮುನ್ಸೂಚನೆ ಅಥವಾ ಎಚ್ಚರಿಕೆ. ದಿನಾಂಕ 21 ಜನವರಿ 2025 ಹವಾಮಾನ ವರದಿ. ರಾಜ್ಯಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನ 1 ಅಥವಾ 2 ಸ್ಥಳಗಳಲ್ಲಿ ದಟ್ಟ ಮಂಜು ಅಥವಾ ಮಂಜು ಬೀಳುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಅಥವಾ ಮಂಜು ಬೀಳುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 15 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್. ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ತರಕಾರಿ ಬೆಳೆಗಳಲ್ಲಿ ಬರುವಂತಹ ಲಘು ಪೋಷಕಾಂಶಗಳ ಕೊರತೆ ಮತ್ತು ಅದರ ನಿರ್ವಹಣೆ ಕುರಿತು ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ತರಕಾರಿಗಳಲ್ಲಿ ಅದರಲ್ಲೂ ಟೊಮ್ಯಾಟೊ, ಮೆಣಸು, ಬದನೆ ಹಾಗೂ ಇತರೆ ಬಳ್ಳಿ ತರಕಾರಿಗಳಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ಕೆಲವೊಂದು ಬೆಳೆಗಳಲ್ಲಿ ಕುಡಿಗಳು ಹಳದಿಯಾಗುವುದು, ಕಾಯಿ ಒಡೆಯುವುದು,

ಬಿರಸಿಲೆ ಬಡಿತವ್ವ ಜಾಲಿಯ ಮುಳ್ಳ, ಬಿರಸಿಲೆ ಬಡಿತವ್ವ ಜಾಲಿಯ ಮುಳ್ಳ, ಪರಚುತ ಬಡಿತವ್ವ ಪರಗಿಯ ಮುಳ್ಳ, ಪರಚುತ ಬಡಿತವ್ವ ಪರಗಿಯ ಮುಳ್ಳ, ಕೊಂಡಿ ಹಾಕಿ ಚೀಲ್ತವ್ವ ಬಾಡ್ಬಕ್ಕೆ ಮುಳ್ಳ, ಯವ್ವ ಮುಳ್ಳ ಎಕ್ಕ ಮುಳ್ಳ, ಯವ್ವ ಮುಳ್ಳ ಮುರದೀತ ಹಾಳು ಬ್ಯಾನಿ ಮಾಡಿದ, ಯವ್ವ ಮುಳ್ಳ ಎಕ್ಕ ಮುಳ್ಳ. ಕಿತ್ತೊಲ್ದು ನೆಕ್ಕಾಲಿ ಮುಳ್ಳ, ನೆಟ್ಟಿದ್ದು ಕಿತ್ತು